ಚೆನ್ನಾಗಿ ಕಲಸಿ 15 ದಿನಗಳ ಕಾಲ ಇಡಬೇಕು. ನಿರಂತರವಾಗಿ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ದಿನಕ್ಕೆ 2 ಸಾರಿ ಕೋಲ್ನಿಂದ ವೃತ್ತಾಕಾರವಾಗಿ ತಿರುಗಿಸ್ಬೇಕು. ಪಂಚಗವ್ಯ ಇರುವಂಥ ಬ್ಯಾರಲ್ಲು ಅಥವಾ ಡ್ರಮ್ಮನ್ನು ತೆಳುವಾದ ಪರದೆ ಅಥವಾ ಒದ್ದೆ ಗೋಣಿಚಿಲ್ಲಿಂದ ಮುಚ್ಚಿ ಮರದ ಕೆಳಗಡೆ ಅಥವಾ ನೆಲದಲ್ಲಿ ಇಡಬೇಕಾಗತ್ತೆ. ಈ ಪಂಚಗವ್ಯವನ್ನು ತಯಾರಿಸುವಂಥ ವಿಧಾನವನ್ನು ಹಂತ ಹಂತವಾಗಿ ಅನುಸರಿಸಬೇಕಾಗತ್ತೆ. ಮೊದಲಿಗೆ 7 ಕಿಲೋಗ್ರಾಂನಷ್ಟು ದೇಶೀ ಹಸುವಿನ ಸಗಣಿ ಮತ್ತು 1 ಲೀಟರ್ನಷ್ಟು ದೇಶೀ ಹಸುವಿನ ತುಪ್ಪವನ್ನು ಚೆನ್ನಾಗಿ ಸೇರಿಸಿ 2 ದಿನಗಳ ಕಾಲ ಕಳಿಸ್ಬೇಕಾಗತ್ತೆ. 2 ದಿನಗಳ ನಂತರ ಈ ಮಿಶ್ರಣಕ್ಕೆ 10 ಲೀಟರ್ನಷ್ಟು ದೇಶೀ ಹಸುವಿನ ಗಂಜಳ ಮತ್ತು 10 ಲೀಟರ್ನಷ್ಟು ನೀರನ್ನು ಸೇರಿಸಿ 15 ದಿನಗಳ ಕಾಲ ಕಳೆಯೋದಕ್ಕೆ ಬಿಡಬೇಕಾಗತ್ತೆ. 15ನೇ ದಿನದ ನಂತರ ಈ ಮಿಶ್ರಣಕ್ಕೆ 3 ಲೀಟರ್ನಷ್ಟು ದೇಶೀ ಹಸುವಿನ ಹಾಲು, 2 ಲೀಟರ್ನಷ್ಟು ದೇಶೀ ಹಸುವಿನ ಮೊಸರು, 3 ಲೀಟರ್ನಷ್ಟು ಎಳನೀರು, ಹಾಗೆಯೇ 3 ಲೀಟರ್ನಷ್ಟು ಕಬ್ಬಿನ ಹಾಲು ಅಥವಾ 250 ಗ್ರಾಂನಷ್ಟು ಬೆಲ್ಲ ಮತ್ತು 12 ಚೆನ್ನಾಗಿ ಮಾಗದಂಥ ಪಚ್ಚಬಾಳೆ ಹಣ್ಣುಗಳನ್ನು ಸೇರಿಸಬೇಕಾಗತ್ತೆ. ಈ ರೀತಿ ಮಾಡಿದ ನಂತರ ನಾವು 14 ದಿನಗಳ ಕಾಲ ಇದನ್ನು ಕಳೆಯೋದಕ್ಕೆ ಇಡಬೇಕಾಗತ್ತೆ. ಅಂದರೆ ಒಟ್ಟು ಪಂಚಗವ್ಯವನ್ನು ತಯಾರು ಮಾಡೋದಕ್ಕೆ ನಮಗೆ 31 ದಿನ ಬೇಕಾಗತ್ತೆ. ಪಂಚಗವ್ಯವನ್ನು ನಾವು ಮುಖ್ಯವಾಗಿ ಬೆಳೆಗಳು ಹೂ ಆಡುವಂಥ ಹಂತದಲ್ಲಿ 15 ದಿನಗಳ ಅಂತರದಲ್ಲಿ 2 ಸಾರಿ ಶೇಕಡ 3-5% ಪ್ರಮಾಣದಲ್ಲಿ ಬಳಸಬೇಕಾಗತ್ತೆ. ಪ್ರತಿ ಎಕರೆಗೆ 200 ಲೀಟರ್ನಿಂದ 250 ಲೀಟರ್ನಷ್ಟು ಈ ಪಂಚಗವ್ಯ ಬೇಕಾಗತ್ತೆ. ಅಂದರೆ ಹಣ್ಣಿನ ಬೆಳೆಗಾದರೆ ಪ್ರತಿ ಗಿಡಕ್ಕೆ 1 ಲೀಟರ್ನಷ್ಟು ಈ ಪಂಚಗವ್ಯವನ್ನು ಬಳಸ್ಕೋಬಹುದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಸಮೀಪದ ತೋಟಗಾರಿಕಾ ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು. ರೈತ ಬಾಂಧವರೇ, ಇದುವರೆಗೆ ಬೀಜಾಮೃತ, ಜೀವಾಮೃತ ಹಾಗೂ ಪಂಚಗವ್ಯ ಈ ಕುರಿತು ಮಾಹಿತಿ ಕೇಳಿದಿರಿ. ಇದು ಇಂದಿನ ಕಿಸಾನ್ ವಾಣಿ. ನಾಳಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮೇ ತಿಂಗಳಲ್ಲಿ ಶುಂಠಿ, ಕರಿಮೆಣಸು ಮತ್ತು ಏಲಕ್ಕಿ ಬೆಳೆಯಲ್ಲಿ ಅನುಸರಿಸಬೇಕಾದ ಕ್ರಮಗಳನ್ನು ಕುರಿತು ಡಾಕ್ಟರ್ ಕೆ ಎನ್ ಹರ್ಷ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜೊಂಪೆ ಪ್ರಾಯೋಜಕರು ದಿವಂಗತ ನಾಟೋಳಂಡ ಚೋಂದಮ್ಮ ದೇವಯ್ಯ ಇವರ ಆಶೀರ್ವಾದದೊಂದಿಗೆ ಆರಂಭಗೊಂಡು ಕಳೆದ ಸತತ 14 ವರ್ಷಗಳಿಂದ ಶೇಕಡ 100ರಷ್ಟು ಫಲಿತಾಂಶದೊಂದಿಗೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಆಂಗ್ಲ ಮಾಧ್ಯಮದಲ್ಲಿ ಗುಣಾತ್ಮಕ ಶಿಕ್ಷಣವನ್ನು ನೀಡುತ್ತಿರುವ ಏಕೈಕ ಶಾಲೆ ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ ಕೊಟ್ಟೂರು ಚೇರಂಬಾಣೆ. ಇಲ್ಲಿ ಪ್ರೀ ನರ್ಸರಿಯಿಂದ 9ನೇ ತರಗತಿವರೆಗೆ ದಾಖಲಾತಿ ಪ್ರಾರಂಭವಾಗಿದ್ದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಾಟೋಳಂಡ ವಿಜು 9448721240. ಸುದ್ದಿ ಜೊಂಪೆ ಓದುತ್ತಿರುವವು ಮಧ್ಯೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ: ಕುಶಾಲ್ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಹತ್ತಿರ ಇಂದಿರಾ ಕ್ಯಾಂಟೀನ್ನ ಇಂದು ಮಡಿಕೇರಿ ಕ್ಷೇತ್ರದ ಶಾಸಕರು ಲೋಕಾರ್ಪಣೆಗೊಳಿಸಿದೋ. ಪೂಜೆ ನೆರವೇರಿಸಿದ ಶಾಸಕರು ಹೊಸ ಕಟ್ಟಡನ ಉದ್ಘಾಟನೆ ಮಾಡಿದೋ. ಅಡುಗೆ ಕೋಣೆನ ಪರಿಶೀಲಿಸಿ ಶಾಸಕರು ಮನಹರಕ್ಕೆ ಮತ್ತೆ ರುಚಿ ಗುಣಮಟ್ಟಕ್ಕೆ ಆಹಾರ ಒದಗಿಸೋ ಕೂತ ಗುತ್ತಿಗೆದಾರರಿಗೆ ಸೂಚನೆ ಕೊಟ್ಟಳು. ಅಲ್ಲಿಂದ ಮಾತನಾಡಿದ ಶಾಸಕರು ರಾಜ್ಯ ಸರ್ಕಾರ ಹಸಿವು ಮುಕ್ತ ರಾಜ್ಯ ನಿರ್ಮಾಣಕ್ಕೆ ಈ ಯೋಜನೆ ಜಾರಿಗೆ ಗೊಳಿಸಿರೋತ ಅವು ಮಾತಾಡ್ದು. ಇದರಿಂದ ಬಡವರಿಗೆ ಕಾರ್ಮಿಕರಿಗೆ ಜಾಸ್ತಿ ಅನುಕೂಲ ಆದ ಹಂಗೆ ಇದನ್ನು ಎಲ್ಲರೂ ಸದುಪಯೋಗ ಪಡ್ಕೊಳಕತ ಅವು ಕಿವಿಮಾತು ಕೊಟ್ಟು. ಜನಪ್ರತಿನಿಧಿಗ ಮುಖಂಡರು ಊಟ ಮಾಡುವಂತ ಕೂತ ಅವು ತಿಳಿಸಿದ. ಈ ಹೊತ್ತುಲಿ ಕುಶಾಲನಗರ ತಾಲೂಕು ಗ್ಯಾರಂಟಿ ಯೋಜನೆನ ಅನುಷ್ಠಾನ ಸಮಿತಿನ ಅಧ್ಯಕ್ಷರು ವಿಪಿ ಶಶಿಧರ್ ಸೇರಿದಂಗೆ ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಸಾರ್ವಜನಿಕರು ಕೂಡಿಯಾಡಿದ್ದು. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಹುಣಸೂರು ಮತ್ತು ಪಿರಿಯಾಪಟ್ಟಣ ಜಾಸ್ತಿ ತಂಬಾಕು ಬೆಳೆಗಾರರು ಒಳೋ, ಇವಕ್ಕೆ ರಸಗೊಬ್ಬರ ಪೂರೈಸಿಕೆ ಅವಶ್ಯ ಕ್ರಮ ಕೈಗೊಳ್ಳೋ ಕೂತ ಮೈಸೂರು ಕೊಡಗು ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರು ತಿಳಿಸಿಯಳೋ. ಬೆಳೆಗಾರರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ತಾಪತ್ರೆ ಆಗದೇ ಇರ್ದು ನನ್ನ ಗುರಿ ಕೂಡ ಆವುಟೂತ ಅವು ಹೇಳದು. ರೈತರಿಗೆ ಅನುಕೂಲ ಆಗುವ ಹಂಗೆ ಐತವಾರ ಅಂದರೆ ನಾಳೆ ಮೇ 11ರಂದು ರಸಗೊಬ್ಬರ ಪೂರೈಕೆ ಮಾಡುವ ಅಧಿಕಾರಿಗಳಿಗೆ ಸೂಕ್ತ ಕ್ರಮ ತಕನಕೃತ ಅವು ಸೂಚನೆ ನೀಡಿಯಳು. ತಂಬಾಕು ಬೆಳೆಗಾರರು ಐತವಾರ ನೀಡಲಾದ ರಸಗೊಬ್ಬರ ಸದುಪಯೋಗ ಪಡ್ಕೊಳ್ಳುವ ಹಂಗೆ ಸಂಸದರು ತಿಳಿಸಿಯಳು. ಕೊಡಗು ಜಿಲ್ಲಾ ವಿಶೇಷ ಚೇತನರ ಸಂಘದ ವಾರ್ಷಿಕ ಮಹಾಸಭೆ ಮೇ 14ರಂದು ಮಡಿಕೇರಿಯಲ್ಲಿ ನಡೆದಿದೆ. ಅಂದೇ ಹೊತ್ತಾರೆ 10:30 ನಗರಸಭಾ ಅಂಗಳಲ್ಲಿ ಸಂಘದ ಕಚೇರಿಯಲ್ಲಿ ನಡೆದಿದೆ. ಸರ್ವ ಸದಸ್ಯರು ಹಾಜರಾಗುವಂಗೆ ಅಧ್ಯಕ್ಷ ಜೆಎ ಮಹೇಶ್ವರ್ ಅವು ತಿಳಿಸಿಯಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು.